ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು, ರಾತ್ರಿ ಕೆಲವು ಕಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 32, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 3ರಿಂದ ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭ. 7ರಂದು ಮುಂಗಡಪತ್ರ ಮಂಡನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆ. ಶ್ರೇಷ್ಠ ಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ವಿಶ್ವ ಪರಿಸರ ದಿನ, ರಾಜ್ಯ ಸರ್ಕಾರದಿಂದ 5 ನಿರ್ಣಯ ಕೈಗೊಳ್ಳಲು ನಿರ್ಧಾರ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:51.04. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಶುಭ ಕೋರುತ್ತಿರುವವರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಬನ್ನಿ, ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರ ಹುಡುಕೋಣ, ಪ್ಲಾಸ್ಟಿಕ್ ಮುಕ್ತ ಭಾರತ ಕಟ್ಟೋಣ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ವಿಶ್ವ ಪರಿಸರ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ಸಮಗ್ರ ನಿರ್ವಹಣೆ ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲಿನಲ್ಲಿರುವ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾದ ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ, ವಿಶ್ವ ಪರಿಸರ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ಸಮಗ್ರ ನಿರ್ವಹಣೆ ಕುರಿತಂತೆ ಸಕಲೇಶಪುರದ ದೋಣಿಗಲ್ನಲ್ಲಿರುವ ಸಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರದ ದಿವಸದ ಸಂದರ್ಭದಲ್ಲಿ ನಾವು ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ಹಾಗೂ ಅದರ ಸಮಗ್ರ ನಿರ್ವಹಣೆ ಈ ಕುರಿತು ಮಾತನಾಡ್ತಾ ಇದ್ದೇವೆ. ಇವತ್ತು ಎಲ್ಲಾ ರಂಗಗಳಲ್ಲಿಯೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಪ್ಲಾಸ್ಟಿಕ್ಕಿಂದ ಎಷ್ಟು ಅನುಕೂಲ ಇದೆಯೋ ಅದಕ್ಕಿಂತಲೂ ಹೆಚ್ಚು ಅನಾನುಕೂಲವನ್ನ ನಾವು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನುಭವಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ವರ್ಷದ ವಿಶ್ವ ಪರಿಸರ ದಿವಸದ ಸಂದರ್ಭದಲ್ಲಿ ಈ ಪ್ಲಾಸ್ಟಿಕ್ನ ಬಳಕೆ ಏನಿದೆಯೋ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆದಷ್ಟು ಪ್ಲಾಸ್ಟಿಕ್ ಅನ್ನ ಕಡಿಮೆ ಬಳಕೆಯನ್ನ ಮಾಡಬೇಕು. ಅದಷ್ಟೇ ಅಲ್ಲದೆ ಪ್ಲಾಸ್ಟಿಕ್ನಿಂದ ಉಂಟಾಗ್ತಾ ಇರತಕ್ಕಂತಹ ತೊಂದರೆಗಳನ್ನ ನಾವೆಲ್ಲರೂ ಕೂಡ ಈ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸಿಕೊಂಡು ಕಡಿಮೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಪ್ಲಾಸ್ಟಿಕ್ ಅನ್ನ ನಾವು ಹೇಗೆ ದೂರ ಇಡತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ರಂಗದಲ್ಲಿಯೂ ಕೂಡ ಸಾಕಷ್ಟು ಪ್ಲಾಸ್ಟಿಕ್ನ ಬಳಕೆ ಆಗ್ತಾ ಇದೆ. ಇತ್ತೀಚಿನ ದಿವಸಗಳಲ್ಲಿ ಅನೇಕ ಕಾರಣಗಳಿಗಾಗಿ ಮತ್ತು ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ನ ಬಳಕೆಯನ್ನ ಹೆಚ್ಚಾಗಿ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಈ ಪ್ಲಾಸ್ಟಿಕ್ ಕೃಷಿಯಲ್ಲಿ ಹೇಗೆ ಬಳಕೆಯಲ್ಲಿ ಇದೆ, ಅದರಿಂದ ಏನೆಲ್ಲ ಅನಾನುಕೂಲಗಳು ಆಗ್ತಾ ಇದ್ದಾವೆ, ಅದನ್ನ ನಾವು ಕಡಿಮೆ ಮಾಡುವಂಥದ್ದು ಮತ್ತು ತಡೆಯುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಕೆಎನ್ ಹರ್ಷ ಅವರು ನಮ್ಮೊಂದಿಗೆ ಇದ್ದಾರೆ. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ವಿಶ್ವ ಪರಿಸರ ದಿವಸದ ಸಂದರ್ಭದಲ್ಲಿ ತಮಗೂ ಕೂಡ ವಿಶ್ವ ಪರಿಸರ ದಿನದ ಶುಭಾಶಯಗಳು, ನಮ್ಮ ಕೇಳುಗರಿಗೂ ಕೂಡ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲಾಸ್ಟಿಕ್ ಇವತ್ತೊಂದು ದೊಡ್ಡ ಸವಾಲಾಗಿದೆ. ಪ್ಲಾಸ್ಟಿಕ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಇವತ್ತು ಪರಿಸರನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾಯ್ತು ಅಂದ್ರೆ, ಪರಿಸರಕ್ಕೆ ತುಂಬಾ ಮಾರಕವಾಗಿರುವಂತಹ ಎರಡು ವಿಚಾರಗಳು, ಒಂದು ಪ್ಲಾಸ್ಟಿಕ್, ಎರಡನೇದು ಇಂಗಾಲದ ಡೈಆಕ್ಸೈಡ್. ಎರಡನ್ನು ನಮ್ಮ ಕೈ ಮೀರಿ ಹೋಗಿದೆ ಅಂತ ನಾವು ಹೇಳಬೇಕು. ಭಾರತದ ಮಟ್ಟಕ್ಕೆ ನಾವು ಗಮನಿಸೋದಾಯ್ತು ಅಂತಂದ್ರೆ, 1995 ನಂತರದ ದಿನಗಳಲ್ಲಿ ನಮಗೆ ಪ್ಲಾಸ್ಟಿಕ್ ಬಳಕೆ ಗೃಹ ಬಳಕೆ ಆಗ್ಬೋದು, ನಿತ್ಯ ಜೀವನದಲ್ಲಾಗಿರ್ಬೋದು ಅಥವಾ ಕೃಷಿಯಲ್ಲಾಗ್ಬೋದು, ಅದರ ಬಳಕೆನ ನಾವು ದೊಡ್ಡ ಮಟ್ಟದಲ್ಲಿ ಬದಲಾವಣೆಯ ರೂಪದಲ್ಲಿ ಅಥವಾ ಒಂದು ರೀತಿ ಜಾಗತಿಕ ಮಟ್ಟದ ಬದಲಾವಣೆ ರೂಪದಲ್ಲಿ ನಾವು ಇದನ್ನ ಗಮನಿಸಬಹುದು. ಕೆಲವರು ಇದನ್ನ ರೆವಲ್ಯೂಷನ್ ಅಂತಾನೆ, ಕ್ರಾಂತಿ ಅಂತಾನೆ ಕರೀತಾರೆ. ಆದ್ರೆ ಹೊಣೆಗಾರಿಕೆ ಇಲ್ಲದೆ ಇರುವಂತ ಕ್ರಾಂತಿ ಮುಂದೊಂದು ದಿನ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತದೆ. ಇತಿಹಾಸದಲ್ಲಿ ಇಂತಹ ಬಹಳಷ್ಟು ನಿದರ್ಶನಗಳನ್ನ ನೋಡಿದೀವಿ. ಹಾಗಾಗಿ ಜವಾಬ್ದಾರಿತನ, ಹೊಣೆಗಾರಿಕೆ, ಪ್ರಜ್ಞಾವಂತಿಕೆ, ಇವು ಮೂರು ಇಲ್ಲದೆ ಇರುವಂತಹ ಕ್ರಾಂತಿ ಯಾವತ್ತಿದ್ರೂ ಸಮಾಜಕ್ಕೆ ಪರಿಸರಕ್ಕೆ ಮಾರಕ. ಹಾಗಾಗಿ ನಾವು ಎಷ್ಟು ಉತ್ಸಾಹದಿಂದ ಪ್ಲಾಸ್ಟಿಕ್ ಅನ್ನ ಸಮಾಜಕ್ಕೆ ಅಥವಾ ಪರಿಸರಕ್ಕೆ ಪರಿಚಯ ಮಾಡಿಕೊಟ್ವೋ, ಅಷ್ಟೇ ಉತ್ಸಾಹನ ನಾವು ಕಡಿಮೆ ಮಾಡಿಕೊಂಡು ಅಥವಾ ಉತ್ಸಾಹನೇ ಇಲ್ಲದೆ, ವೈಜ್ಞಾನಿಕ ವಿಶ್ಲೇಷಣೆ ಇಲ್ಲದೆ ಪ್ಲಾಸ್ಟಿಕ್ ನಿರ್ವಹಣೆ ವಿಚಾರದಲ್ಲಿ ಸೋತಿದ್ದೀವಿ ಅಂತ ಒಪ್ಕೋಬೇಕಾಗಿದೆ. ಅದು ವ್ಯವಸ್ಥೆ ಆಗ್ಬೋದು, ವಿಜ್ಞಾನ ಆಗ್ಬೋದು, ಬಳಕೆದಾರ ಆಗ್ಬೋದು, ಇದರಲ್ಲಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಪಾಲು ಕೂಡ ಇದೆ. ಈ ಹಿಂದೆ ಕತೆ ಹೇಳಬೇಕಾದ್ರೆ ಹೇಳ್ತಿದ್ರು, ರಕ್ತ ಬೀಜಾಸುರ, ಭಸ್ಮಾಸುರ ಅಂತ. ಈ ಪ್ಲಾಸ್ಟಿಕ್ ಅನ್ನುವಂತ ರಕ್ತ ಬೀಜಾಸುರ ಮತ್ತೆ ಹುಟ್ಟಲ್ಲ, ಆದ್ರೆ ಅಗಲವಾಗಿರುವಂತಹ ಪ್ಲಾಸ್ಟಿಕ್, 1 meter by 1 meter ಇರುವಂತಹ ಪ್ಲಾಸ್ಟಿಕ್ ಸಣ್ಣದಾಯ್ತಾ ಆಯ್ತಾ ಹೋದಷ್ಟು ನಮಗೆ ಸಮಸ್ಯೆ ಬೆಟ್ಟದಷ್ಟಾಗ್ತದೆ. ಅದು 1 meter ಇದ್ದದ್ದು 1/2 meter ಆದ್ರೆ ನಮಗೆ ಸಮಸ್ಯೆ ಇಲ್ಲ ಸರ್. ಆ 1/2 meter ಇರುವಂತದ್ದು 1/2 centimeter ಆಗಿ 1/2 millimeter ಆಗ್ತಾ ಹೋಗ್ತದಲ್ಲ, ಅದನ್ನ ನಾವು ಎಷ್ಟು ಸಣ್ಣ ಸಣ್ಣ ಕಣಗಳಾಗಿ ವಿಂಗಡಣೆ ಆಗ್ತಾ ಹೋಗ್ತದೆ, ಅಷ್ಟು ಪರಿಸರಕ್ಕೆ, ಮನುಷ್ಯನ ಆರೋಗ್ಯಕ್ಕೆ, ಬಹಳ ಮುಖ್ಯವಾಗಿ ಜಲಚರಗಳಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ತದೆ. ಹಾಗಾಗಿ ಈ ಪ್ಲಾಸ್ಟಿಕ್ನ ಜವಾಬ್ದಾರಿಯುತವಾಗಿ ಮತ್ತೆ ಬಹಳ ಪ್ರಜ್ಞಾಪೂರ್ವಕವಾಗಿ ನಿರ್ವಹಣೆ ಮಾಡಬೇಕು. ಪ್ಲಾಸ್ಟಿಕ್ ನ ಎಲ್ಲಾ ಕಡೆನೂ ಕೂಡ ನಾವು ಬಳಸ್ತಾ ಇದೀವಿ. ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡದೇ ಇರೋಂತಹ ಕ್ಷೇತ್ರವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಬಳಕೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಈ ಪ್ಲಾಸ್ಟಿಕ್ ಬಳಕೆಗೆ ಸಂಬಂಧಪಟ್ಟ ಹಾಗೆ ಜಾಗತಿಕ ಮಟ್ಟದಲ್ಲಿ ಸ್ಥಿತಿಗತಿಗಳು ಹೇಗಿದ್ದಾವೆ? ಸರ್, ಈಗಾಗಲೇ ನಾನು ಹೇಳಿದಾಗೆ ಏಷ್ಯಾ ಖಂಡ ಪ್ಲಾಸ್ಟಿಕ್ ನ ಅತಿ ಹೆಚ್ಚು ಬಳಸ್ತಾ ಇರುವಂತ ಖಂಡ. ಇವತ್ತು ಪರಿಸ್ಥಿತಿ ನೋಡಿದ್ರೆ ಸುಮಾರು 400 metric tons ಅಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತದೆ ಪ್ರತಿ ವರ್ಷ. ಭಾರತ ಇವತ್ತಿಗೂ ಕೂಡ ಅದನ್ನ ಆಮದು ಮಾಡ್ಕೊಂತ ಇದೆ. ಕೆಲವೊಂದು ಭಾಗ ಮಾತ್ರ ನಾವು ಉತ್ಪಾದನೆ ಮಾಡಿದ್ರೆ 60%-ಕ್ಕಿಂತ ಹೆಚ್ಚು ಭಾಗ ನಾವು ಆಮದು ಮಾಡ್ಕೊಂತೀವಿ. ಕೆಲವೊಂದು ಸ್ಪೆಷಾಲಿಟಿ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಿ, ಅಂತದನ್ನ ನಾವು ಇವಾಗ್ಲೂ ಕೂಡ ಇಸ್ರೇಲ್ ನಿಂದ ಆಮದು ಮಾಡ್ಕೊಂತೀವಿ. ಉದಾಹರಣೆಗೆ ಈಗ ನಾವು ಹಸಿರುಮನೆ, ಪಾಲಿ ಹೌಸ್ ಮಾಡುವಂತದ್ದು, ಡಬಲ್ ಕಲರ್ ಮಲ್ಚ್ ಶೀಟ್, ಆಮೇಲೆ ನಮ್ಮ ಡಿಪ್ ಪೈಪ್ಸ್, ಇಂಥದನ್ನೆಲ್ಲ ನಾವು ಇವತ್ತು ಕೂಡ ಮೇಜರ್ ಪೋರ್ಷನ್ ನಾವು ಇಂಪೋರ್ಟ್ ಮಾಡ್ಕೊಂತ ಇದೀವಿ ಇಸ್ರೇಲ್ನಿಂದ. ಜಾಗತಿಕ ಮಟ್ಟದಲ್ಲಿ ಸುಮಾರು 400 million tons ಅಷ್ಟು ಪ್ರೊಡಕ್ಷನ್ ಆದ್ರೆ, ಅದರಲ್ಲಿ ಕೇವಲ 4-5% ಅಥವಾ 16-20 million tons ಅಷ್ಟು ಮಾತ್ರ ನಾವು ಕೃಷಿಗೆ ಬಳಸ್ತಾ ಇದೀವಿ. ಉಳಿದಿರುವಂತ 95% ಪ್ಯಾಕಿಂಗ್ ಇಂಡಸ್ಟ್ರಿ ಆಗ್ಬೋದು ಅಥವಾ ಬೇರೆ ರೀತಿ ಗೃಹ ಉತ್ಪನ್ನಗಳಾಗ್ಬೋದು, ಈ ತರದ ಜಾಗಗಳಲ್ಲಿ ಪ್ಲಾಸ್ಟಿಕ್ ನ ಬಳಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಆದ್ರೆ ಅಲ್ಲಿ ಇರುವಂತ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ರೀಸೈಕಲ್ಗೆ ಅದಷ್ಟು ಸಿಗತ್ತೆ, ಪುನರ್ಬಳಕೆ ಮಾಡೋದಕ್ಕೆ, ಪುನರ್ವಿನ್ಯಾಸ ಮಾಡಲಿಕ್ಕೆ ಅದಷ್ಟು ಪ್ಲಾಸ್ಟಿಕ್ ನಲ್ಲಿ ಕನಿಷ್ಠ ಪಕ್ಷ 80% ಸಿಕ್ಕಿದ್ರೆ, ಈ ನಮ್ಮ ಕೃಷಿಯಲ್ಲಿ ನಾವು ಬಳಸ್ತಾ ಇರುವಂತಹ ಪ್ಲಾಸ್ಟಿಕ್ ಪುನರ್ಬಳಕೆ ಆಗ್ಲಿ ಅಥವಾ ಅದನ್ನ ಪುನರ್ವಿನ್ಯಾಸ ಮಾಡ್ಲಿಕ್ಕಾಗ್ಲಿ ಬಹಳಷ್ಟು ಭಾಗದಲ್ಲಿ ಸಿಗ್ತಾ ಇಲ್ಲ. ಅದನ್ನ ನೇರವಾಗಿ ಸುಟ್ಪಡ್ತಾ ಇದೀವಿ, ಇಲ್ಲಾಂದ್ರೆ ಗಂಟು ಹಾಕಿ ಎಲ್ಲೋ ಒಂದ್ ಕಡೆ ಡಂಪ್ ಮಾಡ್ತಾ ಇದೀವಿ. ಹಾಗಾಗಿ ವಿಸ್ತೀರ್ಣ ಅಥವಾ ಇದರ ಉತ್ಪಾದನೆ ಪರಿಣಾಮ ಎಲ್ಲ ನೋಡಿದ್ರೆ 2030 ಏನಿಲ್ಲ ಅಂತಂದ್ರು, ಈಗ ಇರುವಂತ ಉತ್ಪಾದನೆಯನ್ನ ಗಮನಿಸಿದ್ರೆ 500-600 million tons ಅಷ್ಟು ಉತ್ಪಾದನೆ ಆಗ್ತದೆ. ಮತ್ತೆ ಕೃಷಿನಲ್ಲಿ ಪ್ರತಿ ವರ್ಷ ನಾವು ಸುಮಾರು 1-2% ಬಳಕೆಯನ್ನ ಪ್ರತಿದಿನ ಹೆಚ್ಚು ಮಾಡ್ಕೊಂತ ಹೋಗ್ತಾ ಇದೀವಿ. ಈಗ ನಾವು ಬಹಳ ಹಿಂದಿನ ಕಥೆಗಳನ್ನ ಗಮನಿಸೋದಾಯ್ತು ಅಂದ್ರೆ, ಇಸ್ರೇಲ್ ಅಂತ ದೇಶದಲ್ಲಿ ಪ್ರತಿಯೊಂದು ಕೃಷಿ ಚಟುವಟಿಕೆಗಳು, ಪರಿಕರಗಳು, ಬೇಸಾಯ ಕ್ರಮಗಳು, ಅದರಲ್ಲೆಲ್ಲ ಪ್ಲಾಸ್ಟಿಕ್ ಅನುರಣವಾಗಿ ಬಂದ್ಬಿಡ್ತು. ಪ್ಲಾಸ್ಟಿಕ್ ಇಲ್ಲದೆ ಕೃಷಿ ಇಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಕಾರಣ ಏನಪ್ಪ ಅಂದ್ರೆ 150-200 mm ವಾರ್ಷಿಕ ಮಳೆ ಬೀಳೋ ಇಸ್ರೇಲ್ನಲ್ಲಿ ಅವರಿಗೆ ಬಹಳ ಮೂಲ ರಿಸೋರ್ಸ್ ಅಂದ್ರೆ ನೀರು, ಅದನ್ನ ಸಂರಕ್ಷಿಸಿಟ್ಕೊಬೇಕು ಮತ್ತೆ ಸದ್ಬಳಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರೇನ್ ಮಾಡಿದ್ರು, ಪ್ಲಾಸ್ಟಿಕ್ ಮೊರೆ ಹೋದ್ರು. ಆದ್ರೆ ಎಷ್ಟು ಮೊರೆ ಹೋದ್ರು, ವೈಜ್ಞಾನಿಕವಾಗಿ ಅದರ ವಿಸರ್ಜನೆ ಆಗ್ಬೋದು, ಪುನರ್ಬಳಕೆ ಆಗ್ಬೋದು, ಅದಕ್ಕೆ ಬೇಕಾದಂತ ಚೌಕಟ್ಟನ್ನು ಕೂಡ ಅವರು ನಿರ್ಮಾಣ ಮಾಡಿಕೊಂಡ್ರು. ನಾವು ಈ ವಿಚಾರದಲ್ಲಿ ಎಡವು ಬಿಟ್ವಿ. ಮನೆಗೆ ಬರೋ ಅತಿಥಿನ ಸತ್ಕಾರ ಮಾಡೋ ಖುಷಿನಲ್ಲಿ ಅತಿಥಿನ ಯಾವ ರೀತಿ ಕಳಿಸ್ಕೊಡ್ಬೇಕು ಅನ್ನೋದನ್ನ ನಾವು ಮರೆತುಬಿಟ್ವಿ. ಹಾಗಾಗಿ ನಾವು ಮಾಡಿರೋ ತಪ್ಪದು. ಹಾಗಾಗಿ 95 ನಂತರದಲ್ಲಿ ಪ್ಲಾಸ್ಟಿಕ್ ನಿಜವಾಗ್ಲೂ ಭಾರತದಲ್ಲಿ ಕೃಷಿಯಲ್ಲಿ ದೊಡ್ಡ ಮಟ್ಟದಂತ ಬದಲಾವಣೆನ, ಕ್ರಾಂತಿಯನ್ನ ಭಾರತದಲ್ಲೂ ಕೂಡ ಮಾಡಿದೆ. ಬಹಳ ಮುಖ್ಯವಾಗಿ ಹಸಿರು ಮನೆಯಲ್ಲಿ ನಾವು ಉತ್ಪಾದನೆ ಮಾಡುವಂತ ಏನು ಉತ್ಪಾದಕತೆ ಇತ್ತು ಅದನ್ನ 5-10 ಜಾಸ್ತಿ ಮಾಡ್ತು. 1 hectare ಪ್ರದೇಶದಲ್ಲಿ ನಾವು ಟೊಮ್ಯಾಟೊ ಬೆಳೆದ್ರೆ ನಮಗೆ ಹೆಚ್ಚು ಅಂತಂದ್ರೆ 80-100 quintal ಉತ್ಪಾದಕತೆ ಇರ್ತಿತ್ತು. ಅದೇ ಹಸಿರು ಮನೆಯಲ್ಲಿ ಕೇವಲ 10 gunte ಜಾಗದಲ್ಲಿ 200 quintal ಟೊಮ್ಯಾಟೊ ಉತ್ಪಾದನೆಗೆ ಅವಕಾಶ ಇದೆ. ಬರೇ ಟೊಮ್ಯಾಟೊ ಅಲ್ಲ, ಸೌತೆಕಾಯಿ ಆಗ್ಬೋದು, ಕಲರ್ ಕ್ಯಾಪ್ಸಿಕಮ್ ಆಗ್ಬೋದು, ಆಮೇಲೆ ಪುಷ್ಪೋದ್ಯಮನ ನಾವು ರಫ್ತು ಮಾಡುವ ಮಟ್ಟಕ್ಕೆ ನಾವು ಬೆಳೆದಿರೋದೇನೆ ಈ ಪ್ಲಾಸ್ಟಿಕ್ ದಶೆಯಿಂದ, ಪಾಲಿ ಹೌಸ್ ದಶೆಯಿಂದ ಅಂತ ಹೇಳ್ಬೋದು. ಮತ್ತೆ ಇವತ್ತು ದಾಳಿಂಬೆ ಬೆಳೆಗಾರರನ್ನ ನೀವು ಗಮನಿಸಿದ್ರೆ ಬಹಳಷ್ಟು ದಾಳಿಂಬೆ ಬೆಳೆಗಾರರು ಮತ್ತೆ ದ್ರಾಕ್ಷಿ ಬೆಳೆಗಾರರು, ಅಂಜೂರದ ಬೆಳೆಗಾರರು ಇವರೆಲ್ಲ ಒಣ ಬೇಸಾಯದಲ್ಲಿ ಕೃಷಿ ಮಾಡ್ತಾ ಇರುವಂತದ್ದು. ಅವರುಗಳಿಗೆ ಸಿಗೋ ನೀರಿನಲ್ಲಿ ಹೆಚ್ಚು ಕೃಷಿ ಅಥವಾ ಹೆಚ್ಚಿನ ಉತ್ಪಾದನೆ ಮಾಡಬೇಕಾಗಿದೆ. ಹಾಗಾಗಿ ಹಾಯ್ ನೀರಿನ ಪದ್ಧತಿನಲ್ಲಿ ಅವರು ಕೃಷಿಯನ್ನ ಮಾಡಕ್ ಹೋದ್ರೆ ಅವರುಗಳಿಗೆ ಇರುವಂತಹ ನೀರಿನ ಲಭ್ಯತೆ ಸಾಲೋದಿಲ್ಲ. ಹಾಗಾಗಿ ಏನ್ ಮಾಡಿದ್ರು, ಹನಿ ನೀರಾವರಿ ಪದ್ಧತಿಗೆ ಬಂದ್ರು. ಅದರಲ್ಲಿ ಸುಮಾರು 70-80% ನೀರಾವರಿ ಬಳಕೆ ಸದ್ಬಳಕೆ ಆಯಿತು. ನೀರಾವರಿ ಸದ್ಬಳಕೆ ಆಗೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಕೃಷಿ ಭೂಮಿಯ ವಿಸ್ತರಣೆ ಕೂಡ ಹೆಚ್ಚಾಗ್ತಾ ಬಂತು. ಅದರ ಜೊತೆನಲ್ಲಿ ಏನಾಯ್ತು ಅಂತಂದ್ರೆ ರಸಾವರಿ ಪದ್ಧತಿಯನ್ನು ಜೊತೆಗೆ ಸೇರಿಸ್ಕೊಂಡ್ರು. ಅವಾಗ ಒಂದ್ ಕಡೆ ನೀರನ್ನ ಉಳಿಸಿದ್ರು 70-80%, ಎರಡನೇದು ಪೋಷಕಾಂಶಗಳ ಲಭ್ಯತೆ ಗಿಡಗಳಿಗೆ ಚೆನ್ನಾಗಾಯ್ತು, ಪೋಷಕಾಂಶಗಳು ಪೋಲಾಗೋದನ್ನು ತಪ್ಪಿಸ್ತು. ಹಾಗಾಗಿ ನಾವು ಈ ಪೋಷಕಾಂಶಗಳ ಬೆಟರ್ ಯುಟಿಲೈಸೇಷನ್ ಅನ್ನ ನಾವು ಏನ್ ಹೇಳ್ತೀವಿ, ನ್ಯೂಟ್ರಿಯಂಟ್ ಯೂಸ್ ಎಫಿಷಿಯನ್ಸಿ, ಅದು 40-50% ಹೆಚ್ಚಾಯ್ತು. ಹಾಗಾಗಿ ಒಂದ್ ಕಡೆ ಉತ್ಪಾದಕತೆ ಜಾಸ್ತಿ ಆಯ್ತು, ಮತ್ತೆ ನೀರಾವರಿ ಪ್ರದೇಶದ ವಿಸ್ತೀರ್ಣದಲ್ಲಿ ಹೆಚ್ಚಾಯ್ತು. ಮೂರನೇದಾಗಿ ಬಳಸುವಂತ ಪೋಷಕಾಂಶಗಳ ಲಭ್ಯತೆ ಮತ್ತೆ ಉತ್ಪಾದಕತೆ ಎರಡೂ ಕೂಡ ಚೆನ್ನಾಗಾಗಿದ್ರಿಂದ ನಮಗೆ ಇದು ಬಹಳ ಉತ್ತಮವಾಗಿ ಕಂಡುಬಂತು. ಅದೇ ರೀತಿ ಮೊದಲೆಲ್ಲ ಕೃಷಿ ಹೊಂಡ ಅಂತಂತಂದ್ರೆ ಗುಂಡಿ ಹೊಡೆದು ಅದನ್ನ ಮಣ್ಣನ್ನು ಆ ರೀತಿನೇ ಬಿಡ್ತಿದ್ರು. ಇವತ್ತೇನಾಯ್ತು, ಆ ಮಣ್ಣು ಹಾಗೆ ಬಿಟ್ಟಾಗ ನೀರು ಇಂಗುತ್ತಾಯ್ತು. ಇವತ್ತು ಹೈ ಡೆನ್ಸಿಟಿ ಪಾಲಿಇಥಿಲಿನ್ಸ್ ಎಲ್ಲ ಬಂದಿದೆ, HDPE ಶೀಟ್ಗಳು ಬಂದಿದ್ದಾವೆ, ಸಿಲ್ಪರಿನ್ ಶೀಟ್ಸ್ ಬಂದಿದ್ದಾವೆ. ಅದನ್ನ ಲೈನಿಂಗ್ ಮಾಡಿದಾಗ ನಮಗೆ ನೀರು ಆವಿ ಆಗೋದು ಮಾತ್ರ ನಮಗೆ ಲಾಸ್ ಆಗುತ್ತೆ, ಇಂಗುವಂತ ಪ್ರಮಾಣ ಆಲ್ಮೋಸ್ಟ್ 0 ಅಂತ ಅಂದ್ಬಿಟ್ಟು ನಾವು ಅನ್ಕೊಬಹುದು. ಹಾಗಾಗಿ ಮಳೆ ನೀರಿನ ಸಂಗ್ರಹಣೆ, ಸಂರಕ್ಷಣೆ ಮತ್ತೆ ಮರುದಿನಗಳಲ್ಲಿ ಬಳಕೆ, ಇದಕ್ಕೂ ಕೂಡ ಪ್ಲಾಸ್ಟಿಕ್ ದೊಡ್ಡ ಮಟ್ಟದಲ್ಲಿ ತನ್ನದೇ ಆದಂತ ಕೊಡುಗೆನ ಕೊಡ್ತು. ಒಟ್ಟಾರೆ ಪ್ಲಾಸ್ಟಿಕ್ ಬಳಕೆಯನ್ನ ನಾವು ಭಾರತದಲ್ಲಿ ಗಮನಿಸೋದಾಯ್ತು ಅಂತಂದ್ರೆ, ಇಂಡಿಯಾದಲ್ಲಿ ಸುಮಾರು 5-6 million tons ಅಷ್ಟು ಪ್ಲಾಸ್ಟಿಕ್ ಉತ್ಪಾದನೆ ಆಗುತ್ತೆ ಸರ್ ವಾರ್ಷಿಕವಾಗಿ. ಅದರಲ್ಲಿ 10% ನಾವು ಕೃಷಿಗೆ ಬಳಸ್ತೀವಿ. ಸುಮಾರು 0.5 million tons ಅಷ್ಟು ಕೃಷಿ ಪರಿಕರಗಳಿಗಾಗ್ಬೋದು ಅಥವಾ ಇದಕ್ಕಾಗ್ಬೋದು, ಈ ತರದಕ್ಕೆ ನಾವು ಬಳಸ್ತಾ ಇದ್ದೀವಿ. ಆದ್ರೆ ಈ ಒಟ್ಟಾರೆ ಬಳಕೆಯನ್ನ ನಾವು ಗಮನಿಸಿದ್ರೆ 70% ಬಳಕೆ ಪ್ಲಾಸ್ಟಿಕ್ ನಮಗೆ ಕಂಡು ಬರೋದು 2 ಜಾಗದಲ್ಲಿ. ಒಂದು ಈ ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ ಮಾಡಲಿಕ್ಕೆ ಬೇಕಾಗಿರುವಂತ ಪ್ಲಾಸ್ಟಿಕ್ಗಳನ್ನ ಉತ್ಪಾದನೆ ಮಾಡೋದ್ರಲ್ಲಿ. ಎರಡನೇದು ಮಲ್ಚ್ ಫಿಲಂ, ನೇರವಾಗಿ ಮಣ್ಣಿಗೆ ಹೊದಿಕೆ ಮಾಡುವಂತ ಏನು ಪ್ಲಾಸ್ಟಿಕ್ ಹಾಳೆಗಳು, ಕಳೆ ನಿಯಂತ್ರಣ ಖಂಡಿತ. ಈಗ ಆ ಮಣ್ಣಿನ ಮೇಲೆ ಹೊದಿಕೆ ಮಾಡೋದ್ರಿಂದ ಒಂದು ಜಂತುಹುಳಿನ ಬಾಧೆನ ನಿರ್ವಹಣೆ ಮಾಡಬಹುದು, ಕಳೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಮೂರನೇದು ನೀರಿನ ಸಂರಕ್ಷಣೆ, ತೇವಾಂಶ ಸಂರಕ್ಷಣೆಗೆ ಈ ರೀತಿ ಎಲ್ಲ ಮಾಡಬಹುದು. ಹಾಗಾಗಿ 70% ಈ ಫಿಲಂ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಹಾಳೆಯನ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಪ್ಲಾಸ್ಟಿಕ್ ಅನ್ನು ಬಳಸಿದ್ರೆ, ಇನ್ನ 25-24% ನಮಗೆ ಈ ಡ್ರಿಪ್ಗೆ ಬೇಕಾಗಿರುವಂತದ್ದು ಅಥವಾ ಸ್ಪ್ರಿಂಕ್ಲರ್ ಪೈಪ್ಗೆ ಬೇಕಾಗಿರುವಂತ ಪರಿಕರಗಳು ಅಥವಾ ಈ ಸ್ಪ್ರಿಂಕ್ಲರ್ ಹೆಡ್ಗಳು, ಫಾಗರ್ಸ್, ಇವೆಲ್ಲದೂ ಸೇರಿ ಒಂದು 25% ಅಲ್ಲ ಆಗಿರುತ್ತೆ. ಇನ್ನು 3% ಬೇರೆ ಕೃಷಿ ಪರಿಕರಗಳು, ಬಾಸ್ಕೆಟ್, ಬಕೀಟು, ಡ್ರಮ್ಮು, ಈ ತರದ ಪರಿಕರಗಳಿಗೆ, ಪೈಪ್ಗಳು, ಇಂಥವಕ್ಕೆಲ್ಲಕ್ಕೂ ಬಳಕೆ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಈಗ ಮರುಬಳಕೆ ವಿಚಾರಕ್ಕೆ ಬಂದಾಗ ನಮಗೆ ಬಹಳ ದೊಡ್ಡ ಮಟ್ಟದ ಹೊಡೆತ ಇರೋದು, ನಾವು ಮಣ್ಣಿಗೆ ಫಿಲ್ಮ್ಸ್ ಏನಾಗ್ತಾ ಇದೀವಿ, ನಾವೇನು ಮಲ್ಚಿಂಗ್ ಪೇಪರ್ ಇಲ್ಲಿ ನಮಗೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇರೋದು. ಕಾರಣ ಏನಂದ್ರೆ, ನಾವು ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಹೇಳ್ತೀವಿ, ನಿಮ್ಮ ಮಣ್ಣಲ್ಲಿ ಏನಾದರೂ ಕಳೆಗಳ ನಿಯಂತ್ರಣ, ಎಸ್ಪೆಷಲಿ ನಮಗೆ ಈ ಗರ್ಕೆ, ಜೇಕ್ವೆ ಮತ್ತೆ ತುಂಗೆ ಹುಲ್ಲು ಇಂಥವೆಲ್ಲ ಇದ್ದಾಗ ಅದನ್ನ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡಿ ಕಂಟ್ರೋಲ್ಗೆ ತರೋದು ಬಹಳ ಕಷ್ಟ. ಅವಾಗ ನೀವು ಇದನ್ನ ಹೊದಿಕೆ ಮಾಡಿ, ಪಾಲಿಫಿಲಮ್ ಮಲ್ಚ್ ಮಾಡಿ, ನಾವು ಸೋಲರೈಸೇಷನ್ ಮಾಡಿ ಇದನ್ನ ಹತೋಟಿಗೆ ತರಬಹುದು ಅಂತ ಹೇಳ್ತೀವಿ. ಅವಾಗ ಸಾಮಾನ್ಯವಾಗಿ ನಾವು ರೆಕಮೆಂಡ್ ಮಾಡೋದು 25-30 microns ಸೈಜ್ ಇರುವಂತ ಪ್ಲಾಸ್ಟಿಕ್ ನ ಬಳಸಿ ಅಂತ ಹೇಳಿ. ಹೌದು, ಆ 25-30 microns ಮೇಲ್ಪಟ್ಟು ಪ್ಲಾಸ್ಟಿಕ್ ಏನಿದೆ ಅದು ಮರುಬಳಕೆಗೆ ಅವಕಾಶ ಆಗುತ್ತೆ, ಬಹಳ ಬೇಗ ಹರಿಯೋಲ್ಲ, ದೀರ್ಘಕಾಲದವಾದ ಬಾಳಿಕೆ ಬರ್ತದೆ. ಹಾಗಾಗಿ ನಮ್ಗೆ ಇದರ ಸಮಸ್ಯೆ ಬರೋದಿಲ್ಲ. ಆದ್ರೆ ತುಟ್ಟಿ ಆಗತ್ತೆ ಅಂತ ಹೇಳಿ ರೈತರು ಏನ್ ಮಾಡ್ತಾರೆ, ಕಡಿಮೆ ಮೈಕ್ರಾನ್ ಇರುವಂತದ್ದು 20, 15, 7 microns ಇಂದಲೂ ಕೂಡ ನಮ್ಗೆ ಹಾಳೆ ಸಿಗತ್ತೆ. ಅದನ್ನ ಯಾವಾಗ ಬಳಕೆ ಮಾಡ್ತಾರೆ ಅದು ಭೂಮಿಯಲ್ಲಿ ಬಹಳ ಬೇಗ ಹರಿದೋಗ್ತದೆ. ಹರಿದೋದ ನಂತರ ದೊಡ್ಡ ಮಟ್ಟದಲ್ಲಿ ಹರಿದೋದ್ರೆ ಸಮಸ್ಯೆ ಇಲ್ಲ, ಹರಿದ ನಂತರ ಬಿಸಿಲಿಗೆ ಬಹಳ ಮುಖ್ಯವಾಗಿ ಸೂರ್ಯನಿಂದ ಹೊರಹೊಮ್ಮುವಂತ ಅತಿನೇರಳೆ ಕಿರಣಗಳು ಏನಿದಾವೆ, ಯುವಿ ರೇಡಿಯೇಷನ್ ಏನ್ ಹೇಳ್ತೀವಿ, ಅದಕ್ಕೆ ಯಾವಾಗ ಈ ಪ್ಲಾಸ್ಟಿಕ್ ಎಕ್ಸ್ಪೋಸ್ ಆಗುತ್ತೆ ಪುಡಿ ಆಗ್ಲಿಕ್ಕೆ ಶುರು ಆಗ್ತದೆ. ಅವುಗಳು ಗಮನಿಸಬಹುದು, ಮನೆ ಮೇಲ್ಗಡೆ ಇಟ್ಟಿರುವಂತಹ ಹಳೆ ಬಕೆಟ್ ಗಳಾಗಬಹುದು, ಪ್ಲಾಸ್ಟಿಕ್ ಕವರ್ ಆಗ್ಬಹುದು, ಪುಡಿ ಪುಡಿ ಆಗಿರ್ತದೆ. ಒಳ್ಳೆ ಉದಾಹರಣೆ ಅಂದ್ರೆ ಚೀಲ, ಪ್ಲಾಸ್ಟಿಕ್ ಚೀಲಗಳು ಪುಡಿ ಪುಡಿ ಆಗಿರ್ತದೆ, ಈಗ ಒಬ್ರು ಚೀಲಗಳು ಇವೆಲ್ಲ. ಹಾಗಾಗಿ ಆ ಪುಡಿ ಆದ ನಂತರ ಅದನ್ನ ಯಾವುದೇ ರೀಸೈಕ್ಲಿಂಗ್ ಇಂಡಸ್ಟ್ರಿನವರು ಅದನ್ನ ತಗೊಳ್ಳೋದಿಲ್ಲ, ಪುಡಿನ ಅವ್ರಿಗೆ ಗಿಟ್ಟದಿಲ್ಲ ಅಂತ ಹೇಳಿ ಜನ ಏನ್ ಮಾಡ್ತಾರೆ, ಬಿಸಾಕ್ಬಿಡ್ತಾರೆ. ಬಿಸಾಕ್ತಾರೆ, ನಾವು ಕೂಡ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಏನಾಗುತ್ತೆ ಅದು ಬಹಳ ನಿಧಾನವಾಗಿ ಅದು ನಮ್ಮ ಜಲಮಾಧ್ಯಮವನ್ನ ಅಥವಾ ಅಕ್ವಾಟಿಕ್ ಎಕೋಸಿಸ್ಟಮ್ ಅನ್ನ ಸೇರ್ಲಿಕ್ಕೆ ಶುರು ಆಗ್ತದೆ. ಮಳೆ ಬಂದಾಗ ಸಾಮಾನ್ಯವಾಗಿ ಹರಿದೇ ಹರಿಯುತ್ತೆ ನೀರಿನ ಜೊತೆ, ಅದು ಕೆರೆಗೆ ಹೋಗ್ಬಹುದು, ಕೆರೆಯಿಂದ ನಂತರ ನದಿಗಳಿಗೆ ಹೋಗ್ಬಹುದು, ನದಿಯಿಂದ ಸಾಗರಕ್ಕೆ ಹೋಗ್ಬಹುದು. ಇವತ್ತು ಇದ್ರ ಉಪಟಳ ಯಾವ ಮಟ್ಟಿಗಾಗಿದೆ ಅಂತಂದ್ರೆ, ಇದುವರೆಗೂ ನಾವು ವಾರ್ತೆಗಳಲ್ಲಿ, ನ್ಯೂಸ್ ಪೇಪರ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದು ಹಸುವಿನ ಹೊಟ್ಟೆಯಿಂದ 10 kg, 15 kg, 20 kg ಪ್ಲಾಸ್ಟಿಕ್ ಈಚೆ ತೆಗೆದ್ವಿ ಅಂತ. ಆದ್ರೆ ಇತ್ತೀಚೆಗೆ ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇರುವಂತ ಜನ ಹೇಳೋದೇನಂತಂದ್ರೆ, ಆನೆ ಲದ್ದಿಯಲ್ಲಿ ನಮಗೆ ಪ್ಲಾಸ್ಟಿಕ್ ಕಾಣ್ತಾ ಇರ್ತದೆ, ಜಿಂಕೆ, ಕಡವೆ, ಹುಲಿ, ಸಿಂಹಗಳ ಲದ್ದಿಯಲ್ಲೂ ಕೂಡ ಪ್ಲಾಸ್ಟಿಕ್ ಕಂಡು ಬರ್ತಾ ಇದೆ, ಪಕ್ಷಿಗಳ ಹೊಟ್ಟೆನಲ್ಲಿ ಪ್ಲಾಸ್ಟಿಕ್ ಕಂಡು ಬರ್ತಾ ಇದೆ, ಮೈನಾ ಹಕ್ಕಿ ಹೊಟ್ಟೆನಲ್ಲಿ ಪ್ಲಾಸ್ಟಿಕ್ ಕಂಡು ಬರ್ತಾ ಇದೆ ಅಂತ ಬಹಳ ಜನ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಾ ಇದ್ದಾರೆ. ಹಾಗಾಗಿ ಈ ಪ್ಲಾಸ್ಟಿಕ್ ಮಣ್ಣನ್ನು ಸೇರಬಾರದು, ಜಲಮಾಧ್ಯಮನು ಸೇರಬಾರದು, ಎರಡನ್ನು ಸೇರಿದವರ ರೀತಿ ಅದು ಹಳೇದಾಯ್ತಾ, ಅದು ಹರಿದು ಪುಡಿ ಆಗಕ್ಕೂ ಮುಂಚೆನೆ ದಯವಿಟ್ಟು ನಿಮ್ಗೆ 1 rupee ಗಿಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಯಾರು ತಗೊಂತಾರೋ ಗುಜರಿ ಅವರು, ಅವ್ರಿಗೆ ದಯವಿಟ್ಟು ಕೊಟ್ಬಿಡಿ. ಅದು ಕಂಪಲ್ಸರಿ ಆಗ್ಬೇಕು. ಅದು ಒಟ್ಟಿಗೆ ಒಣಗಬಾರ್ದು, ಮನೆ ಮೇಲಾಗ್ಲಿ, ಮಣ್ಣಿನ ಮೇಲಾಗ್ಲಿ, ಭೂಮಿಯಲ್ಲಾಗ್ಲಿ ಒಣಗಬಾರ್ದು, ಪುಡಿ ಆಗ್ಬಾರ್ದು. ಪುಡಿ ಆಗೋದಕ್ಕಿಂತ ಮೊದಲೇ ಅದನ್ನ ನಾವು ಹೇಗಾದ್ರೂ ಮಾಡಿ ಅದನ್ನ ಡಿಸ್ಪೋಸ್ ಮಾಡಬೇಕು. ಡಿಸ್ಪೋಸ್ ಅಂತ ಮುಖ್ಯವಾಗಿ ಅದಕ್ಕೋಸ್ಕರ ಇತ್ತೀಚೆಗೆ ಕಾರ್ಪೊರೇಷನ್ ಪರಿವಿಡಿನಲ್ಲಿ ಬರುವಂತ ಎಲ್ಲಾ ಅಂಗಡಿಗಳಿಗೂ ರೇಡ್ ಆಗ್ತಾ ಇರ್ತದೆ, ಯಾರು 20 microns ಕಡಿಮೆ ಇರುವಂತ ಪ್ಲಾಸ್ಟಿಕ್ಗಳನ್ನ ಮಾರ್ತಾ ಇದಾರೆ ಅದ್ರ ಮೇಲೆ ರೈಡ್ ಮಾಡಿ ಅದನ್ನ ವಶ ಪಡಿಸ್ಕೊಂಡು ಫೈನ್ ಹಾಕೋದು, ಇದೆಲ್ಲ ಕ್ರಮಗಳು ನಡೀತಾ ಇದೆ. ಕಾನೂನಾತ್ಮಕವಾಗಿ ಬಹಳ ಬಿಗಿಯಾದಂತ ಕಾನೂನು ವ್ಯವಸ್ಥೆ ನಮ್ಮಲ್ಲಿದೆ, ಆದ್ರೆ ಆ ಕಾನೂನನ್ನ ಏನಕ್ಕೆ ಮಾಡಿದ್ದಾರೆ ಅದು ನನ್ನ ಜವಾಬ್ದಾರಿ ಅಂತ ಪಾಲಿಸುವಂತ ಪ್ರಜ್ಞೆ ಜನಗಳಲ್ಲಿಲ್ಲ. ಈಗ ತಾವೊಂದು ಒಳ್ಳೆ ಒಂದು ಅಂಶ ಹೇಳಿದ್ರಿ, ಇವತ್ತು ಕೇವಲ ನಮ್ಮ ಜೊತೆ ಇರತಕ್ಕಂತಹ ಹಸುಗಳ ಹೊಟ್ಟೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲೋ ಸಂಬಂಧ ಪಡೆದೇ ಇರತಕ್ಕಂತಹ ಪ್ರಾಣಿಗಳ ಹೊಟ್ಟೆಯಲ್ಲಿ ಕೂಡ, ಎಲ್ಲೋ ಕಾಡಿನಲ್ಲಿ ಇರತಕ್ಕಂತಹ ಆನೆ ಹೊಟ್ಟೆಯಲ್ಲಿ ಕೂಡ ಈ ಪ್ಲಾಸ್ಟಿಕ್ ದೊರಕ್ತಾ ಇದೆ ಅನ್ನುವಂಥದ್ದು. ಏನು ಪ್ರಾಣಿಗಳ ಹೊಟ್ಟೆಯನ್ನು ಸೇರ್ತಾ ಇದೆಯೋ ಪ್ಲಾಸ್ಟಿಕ್, ಮನುಷ್ಯರ ಹೊಟ್ಟೆಯನ್ನು ಕೂಡ ಸೇರ್ತಾ ಇರಬೇಕು ಸರ್? ಖಂಡಿತ, ತಾಯಿ ಎದೆಯಾಲ್ನಲ್ಲಿ ಪ್ಲಾಸ್ಟಿಕ್ ಅಂಶಗಳಿದೆ ಅಂತ ಹೇಳಿ ರಿಪೋರ್ಟ್ಸ್ ಇದೆ. ಅದು ಕೇವಲ ಪ್ರಾಣಿಗೆ ಮಾತ್ರ ಅಲ್ಲ, ಬಹಳ ಮುಖ್ಯವಾಗಿ ಈಗ ಇವತ್ತಿಗೆ ಈ ಹಿಂದೆ ಎಲ್ಲ ನೀರ್ ಕುಡಿಲಿಕ್ಕೆ ಅಂತ ಸಪರೇಟ್ ಬಾಟ್ಲ್ಗಳು ಇಟ್ಕೊಳ್ಳುವಂತ ಪರಿಪಾಠ 2000ನ ನಂತರದ ದಿನಗಳಲ್ಲೇ ಕಂಡು ಪ್ರಾರಂಭ ಆಯ್ತು ಆಯ್ತಾ. ಅದರಲ್ಲೂ ಏನಾಗ್ತದೆ, ಈಗ ನಾವು ಬಳಸ್ತಾ ಇರುವಂತಹ ಯಾವುದೇ ಕಂಪನಿಯ ಬ್ರಾಂಡೆಡ್ ನೀರಿನ ಬಾಟ್ಲ್ಗಳೇನಿದೆ, ವಾಟರ್ ಬಾಟ್ಲ್ಗಳು, ಅದರಲ್ಲಿ ಬಹಳಷ್ಟು ಕಂಪನಿಗಳದ್ದು ಏನಾಗುತ್ತೆ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನ ಅವರು ಉಪಯೋಗಿಸೋದಿಲ್ಲ ಮೊದಲನೇದು. ಎರಡನೇದು, ಬಹಳ ದಿನಗಳ ಕಾಲ ಪ್ಲಾಸ್ಟಿಕ್ ನಲ್ಲಿದ್ದಂತ ನೀರನ್ನು ನಾವು ಕುಡಿತಾ ಬಂದಾಗ ಬಿಸಿ ನೀರು ಹಾಕಿದಾಗ ಪ್ಲಾಸ್ಟಿಕ್ ಅಂಶಗಳು ಅದರ ಜೊತೆ ಕರಗ್ತದೆ, ಕರಗದಾಗ ಕುಡಿದಾಗ ಅದು ನಮ್ಮ ಹೊಟ್ಟೆಯನ್ನ ಸೇರ್ತದೆ. ಮೂರನೇದಾಗಿ, ನಾವು ತಿನ್ನುವಂತ ಆಹಾರ ಕ್ರಮದಲ್ಲಿ ಈ ಹಿಂದೆ ಹೋಟ್ಲಿಗೆ ಹೋದ್ರೆ ನಿಮಗೆ ಬಾಳೆ ಎಲೆ ಮೇಲೋ ಇಸ್ತ್ರಿ ಎಲೆ ಮೇಲೋ ಹಾಕ್ಬಿಟ್ಟು ಕೊಡ್ತಾ ಇದ್ರು. ಇವತ್ತು ಪ್ಲಾಸ್ಟಿಕ್ ಮೇಲ್ಗಡೆ ದೋಸೆ ಹಾಕೋ ಅಥವಾ ನಾವು ತಿನ್ನುವಂತ ಊಟಗಳನ್ನ ಹಾಕುವಂತ ಪ್ರತಿಯೊಂದು ಬಿಸಿಯಾಗಿರುವ ಪದಾರ್ಥದ ಜೊತೆಗೆ ನಮಗೆ ಅನ್ನದ ಜೊತೆ ಒಂದು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ, ಅಂದ್ರೆ ವಿಷಕನ್ಯನ ತಯಾರು ಮಾಡ್ತಿದ್ರಂತ ಈ ಹಿಂದೆ ಒಂದೊಂದೇ ತೊಟ್ಟು ವಿಷ ಕೊಟ್ಟು ಕೊಟ್ಟು ಕೊಟ್ಟು, ಈಗ ಒಂದೊಂದೇ ಹನಿ ಪ್ಲಾಸ್ಟಿಕ್ ಅನ್ನ ನಾವು ತಿಂದು ತಿಂದು ತಿಂದು ತಿಂದು ಮುಂದೊಂದಿನ ನಾವು ಪ್ಲಾಸ್ಟಿಕ್ ಅನ್ನ ನಮ್ಮ ಮೈಯಲ್ಲಿ ತುಂಬಿಕೊಳ್ಳುವಂತಹ ಲಕ್ಷಣಗಳು ಖಂಡಿತವಾಗಿ ಆಗುತ್ತೆ ಸರ್. ಇದು ತುಂಬಾ ಅಪಾಯಕಾರಿ ಅನ್ನುವಂಥದ್ದು. ಇವತ್ತೇನು ಒಂದಷ್ಟು ಪ್ರಮಾಣದಲ್ಲಿ ಕೃಷಿಯಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನ, ಅದು ಪಾಲಿಹೌಸ್ಗಳಾಗಿರ್ಬೋದು, ಪೈಪ್ಗಳಾಗಿರ್ಬೋದು, ಮತ್ತೆ ಮಲ್ಚಿಂಗ್ ಪೇಪರ್ಸ್ ಆಗಿರ್ಬೋದು, ಇದರ ಸದ್ಬಳಕೆ ಮಾಡುವಂತದ್ದು ಹೇಗೆ, ಅದು ಪರಿಸರವನ್ನ ಸೇರೋದಕ್ಕಿಂತ ಮೊದಲು ಹೇಗೆ ನಾವು ಜಾಗೃತರಾಗಬೇಕು ಅಂತ ಸರ್. ಮೊಟ್ಟ ಮೊದಲನೇದಾಗಿ ತುಟ್ಟಿ ಆದ್ರೂ ಪರವಾಗಿಲ್ಲ, ನಾವು ಹೆಚ್ಚಿನ ಮೈಕ್ರಾನ್ 50 ಮೈಕ್ರಾನ್ಗಿನ್ನ ಹೆಚ್ಚಿನ ಸೈಜ್ ಇರುವಂತಹ ಪದಾರ್ಥಗಳನ್ನ, ಮತ್ತೆ ಯುವಿ ಸ್ಟೆಬಿಲೈಸ್ಡ್ ಪದಾರ್ಥಗಳನ್ನ, ಅತಿ ನೇರಳೆ ಕಿರಣಗಳನ್ನ ತಡ್ಕೊಳ್ಳುವಂತ ಶಕ್ತಿ ಇರೋ ರೀತಿ ಕೋಟಿಂಗ್ ಮಾಡ್ತಾರೆ. ಅಂತಹ ಪ್ಲಾಸ್ಟಿಕ್ ಗಳಿಗೆ ನಾವು ಮೊಟ್ಟ ಮೊದಲ ಆದ್ಯತೆ ಕೊಡಬೇಕು. ಹಣ ಹೆಚ್ಚಾದ್ರೂ ಪರವಾಗಿಲ್ಲ, ಇಲ್ಲ ನನಗೆ ಅಷ್ಟು ಶಕ್ತಿ ಇಲ್ಲ ಅನ್ನೋದಿತ್ತು ಅಂತಂದ್ರೆ ಕಡಿಮೆ ಗುಣಮಟ್ಟದ ಪ್ಲಾಸ್ಟಿಕ್ ಅನ್ನ ಬಳಸಿದ್ರೆ ಆ ಪ್ಲಾಸ್ಟಿಕ್ ಹರಿದೇ ಇರೋ ರೀತಿ ನಾವು ಅದನ್ನ ನಮ್ಮ ಕೆಲಸ ಆದ ನಂತರ, ಬಹುಶಃ ನೀವು ಒದಕೆ ಹಾಕಿ ಕಳೆ ನಿರ್ವಹಣೆ ಮಾಡಿರ್ತೀರಾ, ಜಂತುಳು ನಿರ್ವಹಣೆ ಮಾಡ್ಲಿಕ್ಕೆ ಮಾಡಿರ್ತೀರಾ, ಅಥವಾ ನಮ್ಮ ಈಗ ಮಲ್ನಾಡಿನಲ್ಲೇ ಆಯ್ತು ಅಂತಂದ್ರೆ ಕಾಫಿ ಗಿಡಗಳು ಮಾಡ್ಲಿಕ್ಕೆ, ಕಾಳುಮೆಣಸಿನ ಗಿಡಗಳು ಮಾಡ್ಲಿಕ್ಕೆ ಗೂಡು ಮಾಡ್ತೀವಿ. ಆ ಗೂಡುಗಳು ಮಾಡಿದ ನಂತರ ಅದನ್ನ ತೊಳೆದು ಕ್ಲೀನ್ ಆಗಿ ಮಡಚಿಟ್ರೆ ಇನ್ನೂ 2-3 ಸೀಸನ್ ಬರುತ್ತೆ. ಏನಾಗ್ತದೆ, ಆಳು ಮಾಡಿದ್ದಾಳು ಮಗ ಮಾಡಿದ ಮಧ್ಯಮ, ತಾನ್ ಮಾಡೋದು ಉತ್ತಮ, ತಾನ್ ಮಾಡಕ್ ಹೋಗೋದೇ ಇಲ್ಲ, ಹಾಳು ಮಾಡ್ತಾನೆ ಅಂತ ಹೇಳಿ ನಾವು ಪರಿಸರನ ಹಾಳು ಮಾಡ್ತಾ ಇದೀವಿ. ಹಾಗಾಗಿ ಆ ಒಂದು ವಿಚಾರದಲ್ಲಿ ನಾವು ದೊಡ್ಡ ಮಟ್ಟದ ಆದ್ಯತೆನ ಕೊಡಬೇಕು. ಅದನ್ನ ಕ್ಲೀನ್ ಆಗಿ ಸ್ವಚ್ಛ ಮಾಡಿ ಮತ್ತೆ ಮಡಚಿಟ್ಕೊಳ್ಳೋದು, ಅಥವಾ ಅದು ಹರಿದಿದೆಯಾ ಮತ್ತೆ ಮರುಬಳಕೆಗೆ ಬರೋದಿಲ್ವಾ, ಯಾರು ಅದನ್ನ ರೀಸೈಕಲ್ ಮಾಡ್ತಾರೆ ಅಂತಹ ಜಾಗಗಳಿಗೆ ನಾವು ಅದನ್ನ ತಲುಪಿಸುವಂತ ವ್ಯವಸ್ಥೆ ಮಾಡಬೇಕು. ಕೆಲವೊಂದು ತಾಲೂಕ್ ಹೆಡ್ ಕ್ವಾರ್ಟರ್ ಆಗ್ಬಹುದು, ಹೋಬಳಿ ಹೆಡ್ ಕ್ವಾರ್ಟರ್ ಗಳಲ್ಲಾಗ್ಬಹುದು, ಪ್ಲಾಸ್ಟಿಕ್ ಸಂಗ್ರಹ ಮಾಡುವಂತ ಕೇಂದ್ರಗಳನ್ನ ಉತ್ತೇಜನ ಮಾಡೋದ್ರಿಂದ ಜನಗಳು ತಗೊಂಡೋಗಿ ಅಲ್ಲಿ ಕೊಟ್ಟು ಬರಲಿ. ಸರ್ಕಾರನೇ ಈಗ ಉದಾಹರಣೆಗೆ ನಾವು ಕುಡಿಯುವಂತ ನೀರಿನ ಬಾಟ್ಲುಗಳಿದಾವಲ್ಲ ಅದ್ರ ಮೇಲೆ ಪ್ರಿಂಟ್ ಮಾಡಿರ್ತಾರೆ, ಗಮನಿಸಬೇಕು, ಪ್ರತಿ ಕೆಜಿ ಪ್ಲಾಸ್ಟಿಕ್ಗೆ ನಾವು ರೀಸೈಕ್ಲಿಂಗ್ಗೆ 15 ರೂಪಾಯಿ ಕೊಡ್ತೇವೆ. ಹಾಗಾಗಿ ಇವತ್ತು ಮದುವೆ ಮನೆಯಲ್ಲಿ ಈ ಹಿಂದೆ ಎಲ್ಲ ಲೋಟ ಇಡ್ತಿದ್ರು, ಇವತ್ತು ಬಾಟ್ಲುಗಳು ಬಂದಿದ್ದಾವೆ, ಆ ಬಾಟ್ಲುಗಳನ್ನೆಲ್ಲ ಸಂಗ್ರಹ ಮಾಡಿ 15 ರೂಪಾಯಿ ಕೆಜಿ ಸಿಗತ್ತೆ ಅಂತ ಹೇಳಿ ಯಾರು ಅದನ್ನ ಕ್ಲೀನ್ ಮಾಡಕ್ಕೆ ಬರ್ತಾರೆ, ಅವ್ರು ಅದನ್ನ ಸಂಗ್ರಹ ಮಾಡಿ ತಗೊಂಡೋಗಿ ಅದನ್ನ ಆ ವ್ಯವಸ್ಥೆಗೆ ತಲುಪಿಸುವಂತ ಒಂದು ಸಪ್ಲೈ ಚೈನು ಅಥವಾ ಒಂದು ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ. ಅದೇ ತರದ ಒಂದು ನೆಟ್ವರ್ಕ್ ಅನ್ನ ಸರ್ಕಾರದ ಸಹಯೋಗದಲ್ಲೋ ಅಥವಾ ಖಾಸಗಿ ಸಹಯೋಗದಲ್ಲೋ ನಾವು ಮಾಡ್ಕೊಬೇಕು. ಅಗ್ರಿಕಲ್ಚರ್ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ತೊಂದರೆ ಕೊಡ್ತಾ ಇರೋದು ನಮಗೆ ಹಾಕುವಂತ ಡ್ರಿಪ್ ಪೈಪ್ ಅಲ್ಲ, ಸ್ಪ್ರಿಂಕ್ಲರ್ ಪೈಪ್ ಅಲ್ಲ, ಹೊದಿಕೆ ಏನಾಗ್ತಾ ಇದೀವಿ ಅದು. ಎರಡನೇದು ನಾವು ಡಿಸ್ಪೋಸ್ ಮಾಡುವಂತ ವಿಚಾರಗಳನ್ನು ಗಮನಿಸಿದ್ರೆ ಎರಡನೇದು ಏನಪ್ಪ ಅಂತಂದ್ರೆ ನಾಟಿ ಮಾಡ್ಲಿಕ್ಕೆ ಗಿಡಗಳು ತಗೊಂಡೋಗ್ತಾರೆ, ಕಾಳುಮೆಣಸು ಆಗ್ಬಹುದು, ಏಲಕ್ಕಿ ಆಗ್ಬಹುದು, ಪ್ಲಾಸ್ಟಿಕ್ ನ ಹರಿದು ಆ ಚೀಲ ಹರಿದು ಪಕ್ಕದಲ್ಲಿ ಬಿಸಾಕ್ಬಿಡ್ತಾರೆ, ಅದು ಅಲ್ಲೇ ಉಳಿಯುತ್ತದು ಮಣ್ಣಲ್ಲಿ ನಿಧಾನವಾಗಿ ಕರಗುತ್ತೆ. ಸುಮಾರು 2000 ವರ್ಷ ಆಗ್ಬಹುದು, 100 ವರ್ಷ ಆಗ್ಬಹುದು, ಗೊತ್ತಿಲ್ಲ. ನಾವು ಬಳಸಿರುವಂತ ಪ್ಲಾಸ್ಟಿಕ್ ಗುಣಮಟ್ಟದ ಮೇಲೆ ನಿಂತಕ್ಕಂಥ, ಹಾಗಾಗಿ ಈ ಪ್ರಜ್ಞೆಯನ್ನ ತರಬೇತಿಗಳ ಮುಖಾಂತರ ಆಗ್ಬಹುದು ಅಥವಾ ಶಾಲೆಯಲ್ಲಿ ಮಕ್ಕಳುಗಳಿಗೆ ಈ ವಿಚಾರ ಈಗಾಗಲೇ ಮನಸ್ಸು ತಲುಪೋ ಹಾಗೆ ಬಹಳಷ್ಟು ವಿಚಾರಗಳು ನಡೀತಾ ಇದ್ದಾವೆ. ಹಾಗಾಗಿ ಇಂತಹ ವಿಚಾರಗಳಿಂದ ನಾವು ಜನಗಳಲ್ಲಿ ಪ್ರಜ್ಞೆಯನ್ನ ಮೂಡಿಸಿದ್ರೆ ನಮಗೆ ಪ್ಲಾಸ್ಟಿಕ್ ನಿಂದ ಎಷ್ಟು ಅನುಕೂಲಗಳಿದಾವೋ ಆ ಅನಾನುಕೂಲಗಳನ್ನ ಕ್ರಮೇಣ ನಾವು ಕಡಿಮೆ ಮಾಡ್ಕೊಂಡ್ ಬರ್ಬೋದು. ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಗೆ ಮತ್ತೊಂದು ಇದೆ, ಏನಪ್ಪಾ ಅಂತ ಹೇಳಿದ್ರೆ ನಾವು ಕಣ್ಣು ನೋಡ್ತೀವ, ನೋಡಿದ ತಕ್ಷಣ ಸುಟ್ಬಿಡೋಣ ಅದನ್ನ ಅಂತ ಹೇಳ್ಬಿಟ್ಟು, ಯಾಕೆಂತಂದ್ರೆ ಕರಗದಿಲ್ಲ ಮತ್ತೆ ಹೀಗೆ ಬೇರೆ ಬೇರೆ ತರ ತೊಂದರೆ ಕೊಡುತ್ತೆ, ಸುಟ್ಬಿಡೋಣ ಅಂತ ಹೇಳಿ ತುಂಬಾ ಜನ ಸುಡ್ಲಿಕ್ಕೆ ಹೆಚ್ಚು ಒಲವನ್ನ ತೋರಿಸ್ತಾರೆ. ಸುಡುವಂತದ್ದು ಸುರಕ್ಷಿತ್ವ ಅಥವಾ ಅದರಿಂದ ಏನಾದರೂ ಸಮಸ್ಯೆಗಳು? ಸುಟ್ಟ ಮೇಲೆ ದಯವಿಟ್ಟು ಗಮನಿಸಿ, ಅದು ಸಂಪೂರ್ಣ ಸುಟ್ಟ ನಂತರ ಕಡೆಗೆ ಒಂದು ಗೆಡ್ಡೆಯಾಗಿ ಉಳಿಯುತ್ತೆ. ಓಹೋ, ನೀವು ಒಂದ ತಬ್ಬುವಷ್ಟು ದೊಡ್ಡ ರಾಶಿಯನ್ನ ಸುಟ್ರೆ ಕಡೆಗೆ ಒಂದು ಮುದ್ದೆ ಗಾತ್ರದ ಹಿಡಿ ಉಳಿಯತ್ತೆ, ಅದು ಕರಗದಿಲ್ಲ. ಮತ್ತೆ ಎರಡನೇದು, ಸುಟ್ಟಂತ ಕ್ಷಣದಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ಸಲ್ಫರ್ ಗ್ಯಾಸು ಇವು ಮೂರನ್ನು ಕೂಡ ವಾತಾವರಣಕ್ಕೆ ರಿಲೀಸ್ ಮಾಡೋದ್ರಿಂದ ಅದು ವಿಷವೇ ಹೊರತು ಒಳ್ಳೇದಲ್ಲ. ಹಾಗಾಗಿ ಇದನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುವಂತ ಸಂಸ್ಥೆಗಳಿಗೆ ಕೊಡೋದು ಬಹಳ ಸೂಕ್ತ. ಅದನ್ನ ಮರುಬಳಕೆ ಮಾಡಿ ಮರುಬಳಕೆ ಆಗುವಂತ ಜಾಗಗಳಿದಾವೆ ಸರ್. ಈಗ ಬೆಂಗಳೂರಿನಲ್ಲಿ ಬಹಳಷ್ಟು ಕಡೆ BBMP ಮತ್ತೆ ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜ್ಗಳ ಸಹಯೋಗದಲ್ಲಿ ಪ್ಲಾಸ್ಟಿಕ್ ಅನ್ನ ಟಾರ್ ಜೊತೆ ಮಿಕ್ಸ್ ಮಾಡಿ ನಾವು ರೋಡ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ IASC ಅಂತ ದೊಡ್ಡ ಸಂಸ್ಥೆಗಳು ಅವ್ರು ಹೇಳೋದೇನು, ನೀವು ಮಾಡಿರೋದು ಸರಿ, ಆದ್ರೆ ನೀವು ಬೆರೆಸಿದಿರಲ್ಲ ರೋಡ್ಗೆ, ಅದರಿಂದ ಮತ್ತೆ ಮೈಕ್ರೋ ಪ್ಲಾಸ್ಟಿಕ್ಸ್ ಗಾಳಿ ಮುಖಾಂತರ ಹರಡುತ್ತೆ, ಗಾಳಿ ಮುಖಾಂತರ ನೀರಿನ ಮುಖಾಂತರ ಹರಡುತ್ತೆ. ಹಾಗಾಗಿ ನಾವು ಇದನ್ನ ಬೇರೆ ರೀತಿ ಬಳಸೋಣ. ಉದಾಹರಣೆಗೆ ರೀಸೈಕಲ್ಡ್ ಪ್ಲಾಸ್ಟಿಕ್ಸ್ ಅನ್ನೇ ಉಪಯೋಗಿಸಿ ಚೇರ್ ಗಳನ್ನ ಮಾಡ್ತಾ ಇದಾರೆ, ಬಕೆಟ್ ಗಳನ್ನ ಮಾಡ್ತಾ ಇದಾರೆ, ಎಂತದನ್ನ ಮಾಡ್ಲಿ, ಆವಾಗ ನಮಗೆ ವಾತಾವರಣಕ್ಕೆ ಅಂತ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಇದನ್ನ ಯಾರ ಕೈಗೆ ಕೊಡಬೇಕು ಅನ್ನೋದು, ಅಂದ್ರೆ ಹಾದಿ ತಪ್ಪಿರೋ ಮಗುನ ಚೆನ್ನಾಗಿ ತಿದ್ದಿ ತೀಡುವಂತ ಗುರು ಕೈಗೆ ಕೊಡಬೇಕು. ಇಲ್ಲ ಅಂತ ಹಾದಿಗೆ ಬರಲಾರದಂತ ಸ್ಥಿತಿಯಲ್ಲಿ ಉಳಿಯುತ್ತೆ ಅನ್ನುವಂಥದ್ದು. ಈಗ ಇದಕ್ಕೊಂದೇ ಪರಿಹಾರ, ಒಂದು ಬಳಕೆಯನ್ನ ಮಾಡದೇ ಇರತಕ್ಕಂಥದ್ದು. ಎರಡನೇದು, ಬಳಕೆ ಮಾಡೋದೇ ಆದ್ರೆ ನೀವ್ ಹೇಳದಾಗೆ ಅದನ್ನ ರೀಸೈಕಲ್ ಮಾಡತ್ತರ, ಮತ್ತೆ ಪುನರ್ಬಳಕೆ ಮಾಡತ್ತರ ಇರಬೇಕು. ಅಂತ ಅಂದ್ರೆ ಹೆಚ್ಚು ಮೈಕ್ರಾನ್ನ ಪ್ಲಾಸ್ಟಿಕ್ಗಳನ್ನ ಬಳಕೆಯನ್ನ ಮಾಡಬೇಕು. ಆ ನಂತರ ಅದರ ಒಂದು ಪುನರ್ಬಳಕೆಯನ್ನ ನಾವೇ ಮಾಡಲಿಕ್ಕೆ ಅನುಕೂಲವನ್ನು ಮಾಡಬಹುದು. ಒಂದು ಹೇಳಿದಾಗೆ ಈಗ ಮಣ್ಣು ಅಂಟ್ರ ಅಂತ ಪ್ಲಾಸ್ಟಿಕ್ ಅನ್ನ ತೊಳೆದು ನಾವು ತಗೊಂಡು ಹೋಗೋದನ್ನ ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಯಾರು ಸಂಗ್ರಹ ಮಾಡ್ತಾರೋ ಅವ್ರಿಗೆ ಕೊಡ ಅಂತದ್ದು, ಸುಮ್ಮನೆ ನಮ್ಮ ಹೊಲದಲ್ಲಿ ಜಮೀನಿನಲ್ಲಿ ಬಿಸಾಡೋದಕ್ಕಿಂತನೂ ಬೆಂಕಿ ಹಾಕೋದಕ್ಕಿಂತನೂ ಅದು ಪುನರ್ಬಳಕೆ ಆಗುವ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಇದರಿಂದ ನಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಈ ಕಾನೂನಿನಲ್ಲಿ ಈ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಂಶಗಳಿದ್ದಾವೆ ಸರ್? ಕಾನೂನಿನಲ್ಲಿ ಈಗಾಗಲೇ ಹೇಳಿದಾಗೆ 20 ಮೈಕ್ರಾನ್ಗಿಂತ ಕಡಿಮೆ ಇರುವಂತಹ ಪ್ಲಾಸ್ಟಿಕ್ಗಳನ್ನ ಬಳಕೆಗಾಗ್ಲಿ ಯಾವುದೇ ಪದಾರ್ಥಗಳಿಗೆ ಬಳಸಬಾರದು ಅನ್ನುವಂತ ಕಾನೂನು ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಇವತ್ತಿಗೂ ಕೂಡ ಮಾರುಕಟ್ಟೆನಲ್ಲಿ ನಮ್ಗೆ 20 ಮೈಕ್ರಾನ್ಗಿಂತ ಕಡಿಮೆ ಇರುವಂತಹ ಪ್ಲಾಸ್ಟಿಕ್ ಲಭ್ಯತೆ ದೊಡ್ಡ ಮಟ್ಟದಲ್ಲೇ ಇದೆ. ಆಯ್ತಾ, ಅದ ಒಂದು ಪ್ರಜ್ಞೆ ಮೂಲಕನೇ ನಮಗ್ ಬರಬೇಕು. ಎರಡನೇದ್ ಏನಂತಂದ್ರೆ, ಈಗ ನಾನು ಅಂಗಡಿಗೆ ಏನಾರ ಸಾಮಾನು ತರಲಿಕ್ಕೆ ಹೋಗ್ತೀನಿ ಅಂದ್ರೆ ಒಂದು ಕೈ ಚೀಲನ ನಾನು ತಗೊಂಡೋಗೋದು ಒಳ್ಳೇದು, ಅಂಗಡಿಯವ್ರನ್ನ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಡಿ ಅಂತ ಡಿಮಾಂಡ್ ಮಾಡೋದ್ರ ಬದಲು ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ ಕವರ್ನೋ ಅಥವಾ ಬಟ್ಟೆ ಚೀಲನೋ ನಾನು ತಗೊಂಡೋಗೋದ್ರಿಂದ ನನಗೆ ಅಂಗಡಿಯವನು ಪ್ಲಾಸ್ಟಿಕ್ ನ ಕೊಡುವಂತ ಒಂದು ಕ್ರಮನ ತಪ್ಪಿಸಬಹುದು. ಎಲ್ಲಾ ಜನಗಳು ಇದೇ ರೀತಿ ಮಾರ್ಪಾಡಾದ್ರೆ ಅಂಗಡಿಯವರು ಆ 20 ಮೈಕ್ರಾನ್ ಕಡಿಮೆ ಇರೋ ಪ್ಲಾಸ್ಟಿಕ್ ಅನ್ನ ಯಾಕೆ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಕಾಸ್ಟ್ ಕಡಿಮೆ, ಅಷ್ಟು ತುಟ್ಟಿ ಅಲ್ಲ, ಕಡಿಮೆ ರೇಟ್ಗೆ ಸಿಗತ್ತೆ ಅಂತ ಹೇಳಿ ಪರ್ಚೇಸ್ ಮಾಡ್ತಾರೆ. ನಾವೇ ಮಾರ್ಪಾಡಾಗೋದ್ರೆ ಅಂಗಡಿಯವರಿಗೆ ಅದನ್ನ ಪರ್ಚೇಸ್ ಮಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಡಿಮಾಂಡ್ ಇಲ್ಲದೆ ಇದ್ದಾಗ 20 ಮೈಕ್ರಾನ್ಗಿಂತ ಕಡಿಮೆ ಇರುವಂತಹ ಪ್ಲಾಸ್ಟಿಕ್ ಉತ್ಪಾದನೆ ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನ ಬೇರೆ ಕಡೆಗೆ ವಿನಿಯೋಗ ಮಾಡ್ಕೊಬಹುದು. ಇನ್ನು ಕೆಲವರಲ್ಲಿ ಮತ್ತೊಂದು ಮನೋಭಾವ ಇದೆ, ಏನಪ್ಪಾ ಅಂತ ಹೇಳಿದ್ರೆ, ಈಗ ಪ್ಲಾಸ್ಟಿಕ್ ಯಾವ್ದೋ ಹಸು ಹೊಟ್ಟೆನೋ ಆನೆ ಹೊಟ್ಟೆನೋ ಯಾವ್ದನ್ನ ಸೇರ್ತಲ್ಲ, ಸೇರ್ಲಿ ಬಿಡು ಏನಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದೊಂದಿನ ನಮ್ಮನೆಯಲ್ಲಿರೋ ಹೊಟ್ಟೆಗೆ ಬಂದು ತಲುಪಿದಾಗ ಮಾತ್ರ ಅವ್ರಿಗೆ ಆ ಕಷ್ಟ ಗೊತ್ತಾಗೋದು. ಹೌದು, ನಮ್ಮನೆ ಮಕ್ಕಳು ಕೆಲವೊಂದ್ಸತಿ ನಾನು ಬಹಳಷ್ಟು ಕಡೆ ಗಮನಿಸಿದೀನಿ ಸರ್, ಮಕ್ಕಳುಗಳು ಈ ಲಾಲಿಪಾಪ್ ನ ಕವರ್ ನ ತೆಗಿಯೋದಿಲ್ಲ ಪೇರೆಂಟ್ಸ್ ಈಗಲೇ ತಿನ್ಬಿಡ್ತಾನೆ ಅಂತ, ಕೈಯಲ್ಲಿ ಇಟ್ಕೊಂಡಿರೋ ನೋಡ್ತಾ ಇರುವಂತಂದ್ರೆ ಅವ್ರು ಆ ಕಡೆ ತಿರುಗಿಸ ತಕ್ಷಣ ಪ್ಲಾಸ್ಟಿಕ್ ಸಮೇತ ಬಾಯಿಗೆ ಹಾಕಿರ್ತವೆ. ಯಾಕಂದ್ರೆ ಜೆಲ್ ಮುಖಾಂತರ ಅಲ್ಲಿ ಒಳಗಡೆ ಇರುವಂತ ಸಿ ಅಂಶ ಕರಗ್ತಾ ಇರ್ತದೆ, ಅವು ಅದ್ರ ಜೊತೆನಲ್ಲಿ ಪ್ಲಾಸ್ಟಿಕ್ ನು ಕೂಡ ಸೇವಿಸ್ತಾ ಇರ್ತದೆ. ಎರಡನೇದು ಪ್ಲಾಸ್ಟಿಕ್ ಮೇಲೆ ಪ್ರಿಂಟ್ ಆಗಿರುವಂತ ಬಣ್ಣ ಅದು ರಾಸಾಯನಿಕ, ಅದು ಬಹಳ ಹಾನಿಕಾರಕ. ಹಾಗಾಗಿ ನಾವು ನಮ್ಮ ಪ್ರಜ್ಞೆಯನ್ನ ಕಳ್ಕೊಂಡ್ರೆ ಈ ವಿಚಾರದಲ್ಲಿ ಸರ್, ಹಸಿರು ಆರ್ಗ್ಯಾನಿಕ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ಜೀರೋ ಕ್ಯಾರಿಯರ್ ಸ್ಟೋರ್ ಅಂತ ಅನ್ಬಿಟ್ಟು, ಅವ್ರ ಅಂಗಡಿಗೆ ಹೋದ್ರೆ ನೀವು ಎಣ್ಣೆ ಬೇಕು ಅಂದ್ರೆ ನೀವೇ ಮನೆಯಿಂದ ಈ ಹಿಂದೆ ನಾವು ಟಿಫನ್ ಕ್ಯಾರಿಯರ್ ತಗೊಂಡೋಯ್ತಿದ್ವಲ್ಲ ಆ ರೀತಿ ತಗೊಂಡೋಗ್ಬೇಕು, ಕಾಳುಗಳು ಏನಾರ ಬೇಕು ಅಂತಂದ್ರೆ ನೀವೇ ಮನೆಯಿಂದ ಡಬ್ಬಗಳು ತಗೊಂಡೋಗ್ಬೇಕು, ತಗೊಂಡೋಗಿ ಹಾಕೊಂಡು ಜೀರೋ ವೇಸ್ಟೇಜ್, ಅವ್ರ ಅಂಗಡಿಯಿಂದ ನಿಮ್ಗೆ ಇನ್ನೇನು ಸಿಗೋದಿಲ್ಲ, ಉತ್ತಮವಾದಂತಹ ಪದಾರ್ಥ ಸಿಗತ್ತೆ. ನಿಮಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ನೀವು ಪ್ಲಾಸ್ಟಿಕ್ ರಹಿತ ವಾತಾವರಣದಲ್ಲಿ ತಗೊಂಡೋಗಿ. ಇದೇ ರೀತಿ ಬಹಳಷ್ಟು ಕಡೆ ಈಗ ಬೆಂಗಳೂರಿನಲ್ಲೂ ಕೂಡ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ, ಡಿ ಮಾರ್ಟ್ ಇಂಥ ಕಡೆ ಪ್ಲಾಸ್ಟಿಕ್ ನ ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ಟಿದ್ದಾರೆ. ನಾವು ಏನೇ ತಗೊಂತೀವಿ ಅಂತಂದ್ರೆ ಪ್ಲಾಸ್ಟಿಕ್ ಬದಲು ಅವರು ಪೇಪರ್ ಕವರ್ಗಳು ಕೊಡ್ತಾರೆ, ಪೇಪರ್ ಕವರ್ನಲ್ಲಿ ನಾವು ತುಂಬಿಕೊಂಡು ಪ್ಯಾಕ್ ಮಾಡಿಸ್ಕೊಂಡು ತಗೊಂಡೋಗ್ಬೇಕು, ಬಟ್ಟೆ ಬ್ಯಾಗ್ಗಳಲ್ಲಿ ತುಂಬಿಸ್ಕೊಂಡು ಹೋಗ್ಬೇಕು. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆಗೊಳಿಸಬೇಕು, ಬಳಸಲೇಬಾರದು. ಈಗ ಆಲ್ರೆಡಿ ಉತ್ಪಾದನೆ ಆಗಿರೋ ಪ್ಲಾಸ್ಟಿಕ್ ನ ಸರ್ ಎರಡು ತಲೆಮಾರಿಗೆ ಬಳಸುವಷ್ಟು ಉತ್ಪಾದನೆ ಆಗೋಗಿದೆ. ಆದಷ್ಟು ನಾವು ಹೊಸ ಉತ್ಪಾದನೆಗೆ ಒತ್ಕೊಡೋದ್ರ ಬದಲು ಇರೋದನ್ನ ರೀಸೈಕಲ್ ಮಾಡಿ ಮತ್ತೆ ಮರುಬಳಕೆ ಮಾಡೋದ್ ಕಡೆ ಒತ್ಕೊಡ್ಬೇಕು. ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಅದರಲ್ಲೂ ಕೂಡ ನಮ್ಮ ಕೃಷಿಕರಿಗೆ, ಕೃಷಿಯಲ್ಲಿ ಏನು ಪ್ಲಾಸ್ಟಿಕ್ ಬಳಕೆಯನ್ನ ಮಾಡ್ತಾರೋ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪ್ಲಾಸ್ಟಿಕ್ ನಿಂದ ಉತ್ಪಾದನಾ ವಿಚಾರದಲ್ಲಿ ಖಂಡಿತವಾಗಿ ದೊಡ್ಡ ಮಟ್ಟದ ಕ್ರಾಂತಿ ಆಗಿದೆ. ಆ ಕ್ರಾಂತಿಯನ್ನ ಬಹಳ ದಿನ ನೀವು ಮುಂದೂಡಬೇಕು ಅಥವಾ ಮುಂದಿನ ಪೀಳಿಗೆಗೆ ತಗೊಂಡೋಗ್ಬೇಕು ಅನ್ನೋದಿತ್ತು ಅಂದ್ರೆ ಸರ್ಕಾರಕ್ಕೆ ಕೂಡ ನೀವು ಸಪೋರ್ಟಿವ್ ಆಗಿ ನಿಲ್ಬೇಕು. ಯಾವ ರೀತಿ ಅಂತಂದ್ರೆ ಪ್ಲಾಸ್ಟಿಕ್ ನ ಬಳಸಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಪ್ರಜ್ಞಾಪೂರ್ವಕವಾಗಿ ಬಳಸಿ, ಅವಶ್ಯಕತೆ ಇರುವಂತ ಕಡೆ ಮಾತ್ರ ಪ್ಲಾಸ್ಟಿಕ್ ಬಳಸಿ. ಮಿಕ್ಕದ ಕಡೆ ಏನ್ ನಿಮ್ಮಲ್ಲಿ ವೇಸ್ಟ್ ಪ್ಲಾಸ್ಟಿಕ್ ಜನರೇಟ್ ಆಗುತ್ತೆ, ಉತ್ಪಾದನೆ ಆದಂತಹ ವೇಸ್ಟ್ ಅನ್ನ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಅದನ್ನ ತ್ಯಾಜ್ಯ ನಿರ್ವಹಣಾ ವಿಚಾರದಲ್ಲಿ ಯಾವ್ದಾದ್ರು ಸಲಹೆ ತಗೊಂಡು ಅದನ್ನ ನಿರ್ವಹಣೆ ಮಾಡೋದು ಬಹಳ ಸೂಕ್ತ. ಇಲ್ಲದೆ ಇದ್ರೆ ಮುಂದೊಂದು ದಿನ ಈ ರಕ್ತ ಬೀಜಾಸುರ ದೊಡ್ಡ ಬ್ರಹ್ಮ ರಾಕ್ಷಸ ಆಗದಲ್ಲಿ ಎರಡನೇ ಮಾತಿಲ್ಲ. ಒಳ್ಳೆಯದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶ್ವ ಪರಿಸರ ದಿವಸದ ಸಂದರ್ಭದಲ್ಲಿ ಕೃಷಿಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ಸಮಗ್ರ ನಿರ್ವಹಣೆ ಈ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ

ಶುಂಠಿಯಲ್ಲಿ ಬಂಡವಾಳವನ್ನು ಹೆಚ್ಚು ಹೂಡಬೇಕು, ಹೆಚ್ಚು ಖರ್ಚುಗಳು ಬರ್ತದವೆ, ಕೆಲಸಗಳು ಅಷ್ಟೇ ಹಿಡಿತದವೆ ಅಂತ ಅಂದ್ಕೊಂಡು ಮಾತನಾಡೋದಿದೆ. ನಿಜ, ಕೇವಲ 40-50 ಸಾವಿರ ರೂಪಾಯಿ ಒಂದು ಎಕರೆಗೆ ಈ ಹಿಂದೆ ಖರ್ಚಾಗ್ತಾಯಿತ್ತು. ಇವತ್ತು 2-5 ಲಕ್ಷ ರೂಪಾಯಿವರೆಗೂ ಹಣ ಬೇಕು ಅಂತನ್ಕೊಂಡು ಅನುಭವಿ ರೈತರನ್ನು ಸೇರಿಕೊಂಡು ಕಡಿಮೆ ಅವಲಂಬನೆಯಿಂದ ಕೆಲಸ ಮಾಡೋರು ಸಹ ಹೇಳ್ತಿದ್ದಾರೆ. ಪ್ರಾರಂಭಿಕ ಬಿತ್ತನೆ ಬೀಜಕ್ಕೆ ಹೆಚ್ಚು ದುಡ್ಡು, ನಂತರ ಸಾವಯವ ಗೊಬ್ಬರಗಳು, ಮಣ್ಣನ್ನು ಹದ ಮಾಡೋದು, ಕಳೆ ತೆಗೆಯೋದು, ಮಣ್ಣು ಏರ ಹಾಕೋದು, ಸಸ್ಯ ಸಂರಕ್ಷಣೆ, ಹೀಗೆ ಈ ಎಲ್ಲ ಕೆಲಸಗಳಿಗೆ